संकट के समय प्रधानमंत्री फसल बीमा योजना किसानों के लिए वरदान है। अब सूखा पड़े या बाढ़ आ जाए कोई डर नहीं, अब भोले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा। बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा। योजना से हर साल जुड़ रहे हैं 5 करोड़ से ज्यादा किसान, अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत सरकार। ಇಂದಿನ ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ವಾಣಿ ಕೇಳುವ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ನೀವು ಕೇಳಲಿದ್ದೀರಿ ಮಾವು ಬೆಳೆಯಲ್ಲಿ ಮ್ಯಾಂಗೋ ಸ್ಪೆಷಲ್ ಬಳಕೆಯ ಮಹತ್ವ ಹಾಗೂ ವಿಧಾನ ಕುರಿತು ತೋಟಗಾರಿಕಾ ತಜ್ಞರಾದ ಡಾಕ್ಟರ್ ಮಹಾಂತೇಶ್ ಜೋಗಿಯವರೊಡನೆ ಸಂದರ್ಶನ. ನಂತರ ರಾಷ್ಟೀಯ ಜಾನುವಾರು ಮಿಷನ್ ಯೋಜನೆಯಡಿ ಉದ್ಯಮಶೀಲತೆ ಕುರಿತು ಡಾಕ್ಟರ್ ಪ್ರೇಮ್ ಸಿಂಗ್ ಅವರೊಡನೆ ಸಂದರ್ಶನ, ಹವಾಮಾನ ವರದಿ, ಕೃಷಿ ಸಲಹೆ ಮತ್ತು ಪೇಟೆ ಧಾರಣೆಯನ್ನು. ಹಾಗಾದರೆ ಮೊದಲಿಗೆ ಕೇಳೋಣ ಮಾವು ಬೆಳೆಯಲ್ಲಿ ಮ್ಯಾಂಗೋ ಸ್ಪೆಷಲ್ ಬಳಕೆಯ ಮಹತ್ವ ಹಾಗೂ ವಿಧಾನ ಕುರಿತು ತೋಟಗಾರಿಕಾ ತಜ್ಞರಾದ ಡಾಕ್ಟರ್ ಮಹಾಂತೇಶ್ ಜೋಗಿ ಅವರೊಡನೆ ಸಂದರ್ಶನ. ಸಂದರ್ಶಕರು ಅಂಬರೀಶ್ ಶಿಹಾಳ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮುಖ್ಯವಾಗಿ ರಾಯಚೂರು ಆಗಿರ್ಬೋದು, ಯಾದಗಿರಿ ಆಗಿರ್ಬೋದು, ಕಲಬುರಗಿ ಆಗಿರ್ಬೋದು, ಬೀದರ್ ಆಗಿರ್ಬೋದು, ಮಾವು ಬೆಳೆಗೆ ಸೂಕ್ತವಾದಂತಹ ಒಂದು ಹವಾಮಾನ ಇರೋದರಿಂದ ಇತ್ತೀಚೆಗೆ ರೈತ ಬಾಂಧವರು ವಿವಿಧ ತಳಿಗಳನ್ನ ಬೇಸಾಯ ಮಾಡುವತ್ತ ಗಮನ ಹರಿಸಿದ್ದಾರೆ. ಮುಖ್ಯವಾಗಿ ಮಾವಿನಲ್ಲಿ ಅಧಿಕ ಇಳುವರಿ ಆಗಿರ್ಬೋದು ಅಥವಾ ಹೂವಿನ ಒಂದು ಕಟ್ಟುವಿಕೆ ಬಹಳಷ್ಟು ಪ್ರಮಾಣದಲ್ಲಾಗಿರ್ಬೋದು, ಗುಣಮಟ್ಟದ ಕಾಯಿ ಪಡ್ಕೊಳ್ಳಿಕ್ಕೆ ಸಾಕಷ್ಟು ತಂತ್ರಜ್ಞಾನಗಳು ಇತ್ತೀಚೆಗೆ ಅಭಿವೃದ್ಧಿ ಹೊಂದಿದ್ದಾವೆ. ಈ ನಿಟ್ಟಿನಲ್ಲಿ ಮ್ಯಾಂಗೋ ಸ್ಪೆಷಲ್ ಕೂಡ ಬಂತು. ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಿಂದ ಇದು ಒಂದು ಮ್ಯಾಂಗೋ ಸ್ಪೆಷಲ್ ಅಭಿವೃದ್ಧಿ ಹೊಂದಿದೆ. ರೈತ ಬಾಂಧವರು ಯಾವ ರೀತಿಯಾಗಿ ಇದನ್ನು ಬಳಕೆ ಮಾಡಬಹುದು, ಯಾವ ಹಂತಕ್ಕೆ ಇದನ್ನು ಸ್ಪ್ರೇ ಮಾಡಬಹುದು, ಜೊತೆಗೆ ಇದು ಎಲ್ಲಿ ಲಭ್ಯ ಆಗ್ತದೆ, ಇದರ ವಿಶೇಷತೆ ಏನು ಎಂಬಂತಹ ಒಂದು ಹತ್ತು ಹಲವಾರು ವಿಚಾರಗಳನ್ನು ರೈತ ಬಾಂಧವರಿಗೆ ಮನವರಿಕೆಯನ್ನು ಮಾಡಿಕೊಂಡು ಹೋಗಲಿಕ್ಕೆ ನಮ್ಮ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಕೃಷಿ ಮಹಾವಿದ್ಯಾಲಯ ಕಲಬುರಗಿಯ ತೋಟಗಾರಿಕಾ ವಿಜ್ಞಾನಿಗಳಾದಂತಹ ಡಾಕ್ಟರ್ ಮಹಾಂತೇಶ್ ಜೋಗಿಯವರು ನಮ್ಮ ಜೊತೆ ಇದ್ದಾರೆ. ಅವರಿಂದ ಈ ಮ್ಯಾಂಗೋ ಸ್ಪೆಷಲ್ ಕುರಿತು ಮಾಹಿತಿಯನ್ನ ಮಾಡ್ಕೊಳ್ಳೋಣ. ಹೇಳಿ ಸರ್, ಮ್ಯಾಂಗೋ ಸ್ಪೆಷಲ್ ಕುರಿತು ಮಾಹಿತಿಯನ್ನ ನಮ್ಮ ರೈತ ಬಾಂಧವರಿಗೆ. ಎಲ್ಲರಿಗೂ ನಮಸ್ಕಾರ. ರೈತ ಬಾಂಧವರಿಗೂ ಹಾಗೂ ರೇಡಿಯೋ ಸೆಂಟರ್ ಅವರಿಗೂ ಕೂಡ ನನ್ನ ನಮಸ್ಕಾರ. ಮೊದಲನೇದಾಗಿ ಇವಾಗ ನವಂಬರ್ ಡಿಸೆಂಬರ್ ಮಂತ್ ಅಲ್ಲಿದೆ. ಸೊ ಬಹಳಷ್ಟು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಾವಿನ ಒಂದು ತೋಟಗಾರಿಕೆ ತೋಟಗಳಿಗೂ ಬಹಳಷ್ಟು ಇಲ್ಲಿ ನೋಡಬಹುದು. ಅದರಲ್ಲಿ ಬಹಳಷ್ಟು ರೈತರ ಸಮಸ್ಯೆ ಏನಪ್ಪ ಅಂದರೆ ಮ್ಯಾಂಗೋ ಹೂ ಡ್ರಾಪ್ ಆಗುತ್ತೆ ಅಂತ ಹೇಳ್ತಾರೆ, ಕಾಯಿ ಡ್ರಾಪ್ ಆಗ್ತೈತೆ ಅಂತ ಹೇಳ್ತಾರೆ. ಅದು ಯಾಕೆ ಡ್ರಾಪ್ ಆಗುತ್ತೆ ಅನ್ನೋದು ಬಹಳಷ್ಟು ಒಂದು ಎಲ್ಲರಿಗೂ ಒಂದು ತಲೆನೋವಾಗಿರುವಂಥ ವಿಷಯ. ಸೊ ಅದರಲ್ಲಿ ನಾವು ಏನು ಮಾಡ್ತೀವಪ್ಪ ಅಂದರೆ ರೈತರು, ಸೊ ನಾವು ಹಾರ್ವೆಸ್ಟ್ ಆಗುತ್ತೆ ಅಂದರೆ ಕಟಾವ್ ಆಗುತ್ತೆ ಏಪ್ರಿಲ್ ಮೇದಲ್ಲಿ ಮ್ಯಾಂಗೋ. ಅದು ಆದ ನಂತರ ನಾವು ಆ ಗಿಡಗಳನ್ನು ಬಹಳಷ್ಟು ಒಂದು 10% ರೈತರು ಆ ಗಿಡಗಳನ್ನು ಆರೈಕೆ ಮಾಡ್ಬೋದು, ಗೊಬ್ಬರ ಹಾಕ್ಬೋದು, ಎರೆಹುಳು ಗೊಬ್ಬರ ಹಾಕ್ಬೋದು, ಕೊಟ್ಟಿಗೆ ಗೊಬ್ಬರ ಹಾಕ್ಬೋದು. ಸೊ ಅದಾದ ನಂತರ ಒಂದಿಷ್ಟು ನಾರ್ಮಲಿ ಡ್ರೈಲ್ಯಾಂಡಲ್ಲಿ ಇರತಕ್ಕಂಥ ಬೆಳೆಗಳನ್ನು ನಾವು ಜೋಪಾನ ಮಾಡೋಕ್ಕೆ ಕಷ್ಟ ಆಗಿಬಿಡುತ್ತೆ. ನೆಕ್ಸ್ಟ್ ನಾವು ಮ್ಯಾಂಗೋ ಗಿಡಗಳನ್ನು ನೋಡೋದೇ ನವಂಬರ್ ಡಿಸೆಂಬರಲ್ಲಿ. ಯಾವಾಗಾದರೂ ಒಂದು ಹೂ ಕಂಡತಂದರೆ ಅವಾಗ ನಾವು ಮ್ಯಾಂಗೋ ಗಿಡಗಳನ್ನು ಅಬ್ಸರ್ವ್ ಮಾಡಿದಾಗ, ಸೊ ಅದಕ್ಕೆ ನಾವು ಏನು ಹಾರ್ವೆಸ್ಟ್ ಮಾಡ್ಕೊಂಡು ಹೋಗಿರ್ತೀವಿ, ಕಾಯನ್ನು ಕಟಾವ್ ಆದಮೇಲೆ ನಾವು ನೀರನ್ನು ಹಾಕಲ್ಲ, ಗೊಬ್ಬರನ ಒಂದು ಇದನ್ನು ಮಾಡಲ್ಲ, ಅಥವಾ ಸಸ್ಯ ಕೀಟ ಸಂರಕ್ಷಣೆಯನ್ನು ಕೂಡ ನಾವು ನೋಡಿರಲ್ಲ. ಬಟ್ ಏನಪ್ಪ ಅಂದರೆ ನಮಗೆ ಮತ್ತೆ ನೆನಪಾಗೋದು ನವಂಬರ್ ಡಿಸೆಂಬರಲ್ಲಿ ಎಲ್ಲಾದರೂ ಒಂದು ಹೂ ಕಂಡಾಗ. ಸೊ ನಮಗೆ ರೈತರಿಗೆ ಅವಾಗ ಗೊತ್ತಾಗುತ್ತೆ. ಆ ಟೈಮಲ್ಲಿ ನಮಗೆ ಭಾಳಷ್ಟು ಪ್ರಶ್ನೆಗಳು ಉದ್ಭವ ಆಗ್ತವೆ. ಅಷ್ಟು ಏನು ನಮ್ಮ ಗಿಡದಲ್ಲಿ ಹೂ ಉದುರುತ್ತೆ, ಕಾಯಿ ಉದುರುತ್ತೆ ಅಂಥೇಳಿ ಭಾಳಷ್ಟು ಕಂಪ್ಲೇಂಟ್ಸ್ ಬರುತ್ತೆ. ಸೊ ಅದಕ್ಕೋಸ್ಕರ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್, ಭಾರತೀಯ ತೋಟಗಾರಿಕೆ ಸಂಶೋಧನಾ ಕೇಂದ್ರ ಅಥವಾ ರಿಸರ್ಚ್ ಅಂತ ಹೇಳ್ತೇವೆ ನಾವು, ಬೆಂಗಳೂರು ಹೆಸರುಘಟ್ಟ. ಸೊ ಅವರು ಡೆವಲಪ್ ಮಾಡಿರೋವಂಥ ಅರ್ಕಾ ಮ್ಯಾಂಗೋ ಸ್ಪೆಷಲ್ ಅಂತಿದೆ. ಸೊ ಅರ್ಕಾ ಮ್ಯಾಂಗೋ ಸ್ಪೆಷಲ್ ಏನಪ್ಪ ಅಂದರೆ ಇದು ಒಂದು ಮೈಕ್ರೋನ್ಯೂಟ್ರಿಯೆಂಟ್ಸ್ ಒಂದು ಸಮೂಹ ಅಂತ ಹೇಳ್ಬೋದು, ಮಿಕ್ಸ್ಚರ್ ಆಫ್ ಆಲ್ ಮೈಕ್ರೋನ್ಯೂಟ್ರಿಯೆಂಟ್ಸ್ ಹೇಳ್ಬೋದು. ಇದರಲ್ಲಿ ಯಾವ ಯಾವ ನ್ಯೂಟ್ರಿಯೆಂಟ್ಸ್ ಇರ್ತವೆ? ಸೊ ಒಂದನೇದಾಗಿ ಇದರಲ್ಲಿ ಜಿಂಕ್ ಇರುತ್ತೆ, ಬೋರಾನ್ ಇರುತ್ತೆ, ಮ್ಯಾಂಗನೀಸ್ ಇರುತ್ತೆ, ಮತ್ತು ಕಾಪರ್ ಅಂತ ಅಂಶ ಇರುತ್ತೆ. ಸೊ ಮಾವಿನ ಹಣ್ಣು ಇರ್ಬೋದು ಅಥವಾ ಹೂಗಳನ್ನು ಡ್ರಾಪ್ ಅಂದರೆ ನಾವು ಏನಪ್ಪ ಅಂದರೆ ಹೂ ಉದುರೋದನ್ನು ತಡೆಗಟ್ಟಲು ಬಹಳಷ್ಟು ತುಂಬ ಸಹಾಯಕಾರಿಯಾದಂಥ ಅರ್ಕಾ ಮ್ಯಾಂಗೋ ಸ್ಪೆಷಲ್ ಅಂತ ಹೇಳ್ಬೋದು. ಸೊ ಇದ್ರ ಜೊತೆಗೆ ರೈತರಿಗೆ ಯಾವ ಟೈಮಲ್ಲಿ ಸ್ಪ್ರೇ ಮಾಡಬೇಕು ಅನ್ನೋದು ಬಹಳಷ್ಟು ಮುಖ್ಯವಾಗಿರುತ್ತೆ. ಸೊ ಆ್ಯಕ್ಚುಲಿ ನಾವು ಏನು ಹೇಳ್ಬೇಕಂದ್ರೆ ಫಸ್ಟ್ ಸ್ಪ್ರೇ ಯಾವಾಗ ಮಾಡಬೇಕಂದ್ರೆ ಜೂನ್ ಜುಲೈಯಲ್ಲೇ ಮಾಡಬೇಕಾಗತ್ತೆ. ಆಫ್ಟರ್ ಹಾರ್ವೆಸ್ಟ್ ಅಂದರೆ ಕಟಾವ್ ಆದಮೇಲೆ ಮೊದಲನೇ ಸ್ಪ್ರೇ ಅಂದರೆ ನಾವು ಜೂನ್ ಜುಲೈಯಲ್ಲೇ ಮಾಡಬೇಕಾಗುತ್ತೆ. ಯಾಕಪ್ಪ ಅಂದರೆ ನಾವು ಮ್ಯಾಂಗೋ ಹಾರ್ವೆಸ್ಟ್ ಮಾಡಿದೀವೋ ಅಥವಾ ಅದು ಮ್ಯಾಂಗೋ ಕಾಯನ್ನು ತೆಗೆದ ಮೇಲೆ ಸೊ ಗಿಡಗಳಿಗೆ ಬಹಳಷ್ಟು ಏನಪ್ಪ ಅಂದರೆ ಶಾಕ್ ಅಂತ ಹೇಳ್ತೀವಿ ನಾವು. ಶಾಕ್ ಆದಾಗ ಗಿಡಗಳಿಗೆ ಒಂದು ಎನರ್ಜಿ ಇರಲ್ಲ, ಆ ಟೈಮಲ್ಲಿ ಎನರ್ಜಿ ಕೊಡೋದೇ ಈ ಮ್ಯಾಂಗೋ ಸ್ಪೆಷಲ್, ಆರ್ಕ ಮ್ಯಾಂಗೋ ಸ್ಪೆಷಲ್ ಅಂತ ಹೇಳ್ಬೋದು. ಅದ್ರ ಜೊತೆಗೆ ನೆಕ್ಸ್ಟ್ ಯಾವಾಗ ಸ್ಪ್ರೇ ಮಾಡಬೇಕು ಇದನ್ನು, ಒಂದನೇ ಸ್ಪ್ರೇ ಜೂನ್ ಜುಲೈದಲ್ಲಿ ಮಾಡಬೇಕು, ಅದರ ಜೊತೆಗೆ ಎರಡನೇ ಸ್ಪ್ರೇ ಯಾವಾಗ ಮಾಡಬೇಕು ಅಂದರೆ ಸೊ ಅಕ್ಟೋಬರ್ ನವಂಬರಲ್ಲಿ ನಾವು ಇದನ್ನು ಅರ್ಕ ಮ್ಯಾಂಗೋ ಸ್ಪೆಷಲನ್ನು ಸ್ಪ್ರೇ ಮಾಡಬೇಕಾಗುತ್ತೆ. ಸೊ ಎಲ್ಲಾದರೂ ಹೂ ಸ್ಟಾರ್ಟ್ ಆಯ್ತಂದರೆ ಬಿಫೋರ್ ಫ್ಲವರಿಂಗ್ ಅಂತ ಹೇಳ್ತೀವಿ, ಹೂ ಬಿಡೋಕ್ಕಿಂತ ಮುಂಚೆ ನಾವು ಅಕ್ಟೋಬರ್ ನವಂಬರಲ್ಲಿ ಸ್ಪ್ರೇ ಮಾಡಬೇಕಾಗುತ್ತೆ. ಸೊ ಮತ್ತೆ ಮೂರನೇ ಸ್ಪ್ರೇ ಯಾವಾಗ ಮಾಡಬೇಕು, ಸೊ ಡಿಸೆಂಬರ್ ಜನವರಿಯಲ್ಲಿ ಆಲ್ಮೋಸ್ಟ್ ಆಲ್ ಹೂ ಆಗಿರತೈತಿ. ಸೊ ಡಿಸೆಂಬರ್ ಜನವರಿಯಲ್ಲಿ ಮೂರನೇ ಸ್ಪ್ರೇಯನ್ನು ನಾವು ಸಿಂಪರಣೆ ಮಾಡ್ಬೋದು. ಸೊ ಇದ್ರ ಜೊತೆಗೆ ಇದರಲ್ಲಿಂದ ಏನಾಗತ್ತಂದರೆ ಹೂ ಉದುರೋದು ಅಥವಾ ಕಾಯಿ ಉದುರೋದು ಅನ್ನು ತಡೆಗಟ್ಟಬಹುದು. ಸೊ ಮತ್ತು ಇದರಿಂದ ನಾಲ್ಕನೇ ಸ್ಪ್ರೇ ಯಾವಾಗ ಮಾಡಬೇಕು ಅಂದರೆ ಹಣ್ಣುಗಳು ಏನಪ್ಪ ಅಂದರೆ ಮಾರ್ಬಲ್ ಸೈಜ್ ಅಂತ ಹೇಳ್ತೇವೆ ನಾವು, ಅಥವಾ ಬಾರಿಹಣ್ಣಿನ ಸೈಜ್ ಇರ್ಬೋದು ಅಥವಾ ಜೋಳದ ಕಾಳು ಸೈಜ್ ಇರ್ಬೋದು, ಮಾರ್ಬಲ್ ಸೈಜ್ ಇದ್ದಾಗ ಸಣ್ಣ ಕಾಳು ಸೈಜ್ ಇದ್ದಾಗ ಆ ಟೈಮಲ್ಲಿ ಇದನ್ನು ಸಿಂಪರಣೆ ಮಾಡ್ಬೋದು. ಸೊ ಇದನ್ನು ಸಿಂಪರಣೆ ಮಾಡೋದ್ರಿಂದ ಬಹಳಷ್ಟು ರಿಸರ್ಚ್ ಬೇಸ್ಡ್ ಇದು ಅರ್ಕ ಮ್ಯಾಂಗೋ ಸ್ಪೆಷಲ್ ಅಂತ ಹೇಳ್ಬೋದು. ಬಹಳಷ್ಟು ತೋಟಗಾರಿಕೆ ಸಂಶೋಧನಾ ವಿಜ್ಞಾನಿಗಳು ಇದನ್ನು ಬಹಳಷ್ಟು ಜನಗಳಿಗೆ ರೈತರಿಗೆ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಬಹಳಷ್ಟು ರಿಸಲ್ಟ್ಗಳು ಅದ್ಭುತವಾದ ರಿಸಲ್ಟ್ಗಳನ್ನು ನಾವು ನೋಡಿದೆವು. ಸೊ ಇದು ಎಲ್ಲಿ ಸಿಗುತ್ತೆ ಅದು ಒಂದು ಪ್ರಶ್ನೆ ರೈತರಿಗೆ ಕಾಡುತ್ತೆ. ಸೊ ಇದು ಭಾರತೀಯ ತೋಟಗಾರಿಕೆ ಸಂಶೋಧನಾ ಹೆಸರುಘಟ್ಟ IHR ಬೆಂಗಳೂರು ಅಂತ ಹೇಳ್ತು ಅಲ್ಲಿ ಸಿಗುತ್ತೆ. ಮತ್ತು ಕೃಷಿ ವಿಜ್ಞಾನ ಕೇಂದ್ರ ಕರ್ನಾಟಕದಲ್ಲಿ ಬಹಳಷ್ಟು ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಕೂಡ ಇದು ಮ್ಯಾಂಗೋ ಸ್ಪೆಷಲ್ ಅವೈಲೇಬಲ್ ಇರುತ್ತೆ. ಇದನ್ನು ಎಷ್ಟು ಪ್ರಮಾಣದಲ್ಲಿ ಇದನ್ನು ರೈತರು ಬಳಸಬೇಕು ಅಂತ ಅದನ್ನು ಕೂಡ ಒಂದು ಪ್ರಶ್ನೆ ಇರುತ್ತೆ. ಸೊ ಪ್ರತಿ ಒಂದು ಲೀಟರ್ ನೀರಿಗೆ 5 ಗ್ರಾಂ ಮ್ಯಾಂಗೋ ಸ್ಪೆಷಲ್ ಹಾಕಿ ಸಿಂಪರಣೆ ಮಾಡಬೇಕು. ಇದ್ರ ಜೊತೆಗೆ ಶ್ಯಾಂಪೂ ಹಾಕ್ಬೋದು, ಶ್ಯಾಂಪೂ ಅಥವಾ ಲಿಂಬೆಹಣ್ಣನ್ನು ಒಂದು ಕ್ಯಾನಿಗೆ 5 ಗ್ರಾಂ ಅಂದಾಗ 20 ಲೀಟರ್ ಕ್ಯಾನ್ ಅಂದರೆ ಅರೌಂಡ್ 80 ಗ್ರಾಂ ಮ್ಯಾಂಗೋ ಸ್ಪೆಷಲನ್ನು ಹಾಕಿ ಸೊ ಒಂದು ಶ್ಯಾಂಪೂ ಅಥವಾ ಒಂದು ಲಿಂಬೆಹಣ್ಣನ್ನು ಅದರ ಜೊತೆ ಮಿಕ್ಸ್ ಮಾಡಿ ಸೊ ನಾವು ಇದನ್ನು ಗಿಡಗಳಿಗೆ ಸೊ ನಾನು ಹೇಳಿದ ಪ್ರಕಾರ ಫಸ್ಟ್ ಸ್ಪ್ರೇ ಜೂನ್ ಜುಲೈ, ಸೆಕೆಂಡ್ ಸ್ಪ್ರೇ ಅಕ್ಟೋಬರ್ ನವಂಬರು, ಥರ್ಡ್ ಸ್ಪ್ರೇ ಡಿಸೆಂಬರ್ ಜನವರಿ, ಮತ್ತು ನಾಲ್ಕನೇ ಸ್ಪ್ರೇ ಹಣ್ಣುಗಳ ಒಂದು ಮಾರ್ಬಲ್ ಸೈಜ್ ಅಂತ ಹೇಳ್ತೇವೆ ನಾವು ಮಾರ್ಚ್ ಏಪ್ರಿಲ್ ಮಂತ್ದಲ್ಲಿ ಈ ಮ್ಯಾಂಗೋ ಸ್ಪೆಷಲನ್ನು ಸಿಂಪರಣೆ ಮಾಡೋದ್ರಿಂದ ಬಹಳಷ್ಟು ನಮಗೆ ಸೊ ಈಲ್ಡನ್ನು ಇನ್ಕ್ರೀಸ್ ಮಾಡೋಕ್ಕೆ ಜಾಸ್ತಿ ಮಾಡಲಿಕ್ಕೆ ಇದು ಬಹಳಷ್ಟು ಒಂದು ಒಳ್ಳೆಯ ಅರ್ಕ ಮ್ಯಾಂಗೋ ಸ್ಪೆಷಲ್ ಒಂದು ಮಿಕ್ಸ್ಚರ್ ಅಂತ ಹೇಳ್ಬೋದು. ಇದರಿಂದ ಬಹಳಷ್ಟು ಏನಪ್ಪ ಅಂದರೆ ಒಳ್ಳೆಯ ಆದಾಯನ 20% ಎಕ್ಸ್ಟ್ರಾ ಈಲ್ಡನ್ನು ನಾವು ಪಡಿಬೋದು ಅಂತ ರೈತರಿಗೆ ನಾನು ಹೇಳ್ಕೊಡ್ತಾ ಇದ್ದೇನೆ. ಸೊ ಎಲ್ಲ ರೈತರು ಇದನ್ನು ಅರ್ಕ ಮ್ಯಾಂಗೋ ಸ್ಪೆಷಲನ್ನು ಬೆಳೆಸ್ಬೋದು. ಹೆಂಗೆ ತೊಗರಿಗೆ ಪಲ್ಸ್ ಮ್ಯಾಜಿಕ್ಕು, ಕಡಲೆಗೆ ಚಿಪ್ಪಿ ಮ್ಯಾಜಿಕ್ಕು, ಅದೇ ರೀತಿ ಸೊ ನಮ್ಮ ಇದು ಮ್ಯಾಂಗೋಗೆ ಅರ್ಕ ಮ್ಯಾಂಗೋ ಸ್ಪೆಷಲನ್ನು ಬಳಸಿ ನಿಮ್ಮ ಇಳುವರಿ ಮ್ಯಾಂಗೋ ಇಳುವರಿಯನ್ನು ಹೆಚ್ಚಿಸಿ ಅಂತ ನನ್ನ ಒಂದು ಈ ಒಂದು ಏನಪ್ಪ ಅಂದರೆ ಮ್ಯಾಂಗೋ ಸ್ಪೆಷಲ್ ಅನ್ನೋ ಒಂದು. ಈಗ ಸರ್ ಈಗ ಮ್ಯಾಂಗೋ ಸ್ಪೆಷಲ್ ಕೇವಲ ಒಂದೇ ಸರಿ ಸ್ಪ್ರೇ ಮಾಡಬೇಕಾ ಅಥವಾ ರೈತ ಬಾಂಧವರು 2-3 ಸಲ ಸ್ಪ್ರೇ ಮಾಡಿದ್ರೆ ಏನಾದರೂ ಒಂದು ಸಮಸ್ಯೆಗಳಾಗ್ತವೆ ಅಥವಾ ಮಾಡಬಹುದಾ? ಹೇಗೆ ಮಾಡಬಹುದು ಸರ್? ಮಾಡಬಹುದು. ಒಂದೇ ಸ್ಪ್ರೇ ಜೂನ್ ಜುಲೈಯಲ್ಲಿ ಮಾಡಬೇಕು. ಮೊದಲನೇ ಸ್ಪ್ರೇ ಆಕ್ಚುಲಿ ಒಂದೇ ಸ್ಪ್ರೇ ಜೂನ್ ಜುಲೈಲಿ ಯಾಕೆ ಮಾಡಬೇಕಂದ್ರೆ ಸೊ ನಾವು ಹಣ್ಣುಗಳ ರಾಜ ಅಂತ ಹೇಳ್ತೇವೆ ನಾವು. ಸೊ ಇದನ್ನ ಆಲ್ಮೋಸ್ಟ್ ಆಲ್ ಏಪ್ರಿಲ್ ಮೇ ದಲ್ಲಿ ಆಲ್ಮೋಸ್ಟ್ ನಾವು ಕಟಾವ್ ಆದ್ಮೇಲೆ ಆಲ್ಮೋಸ್ಟ್ ಮ್ಯಾಂಗೋ ತಿನ್ಬಿಡ್ತೇವೆ. ತಿಂದಾದ್ಮೇಲೆ ಗಿಡಗಳನ್ನ ನಾವು ಹಳ್ಳಿ ನೋಡಕ್ ಹೋಗಲ್ಲ. ಹೌದು. ಅವಾಗ ಏನಾಗತ್ತಪ್ಪ ಗಿಡಗಳಿಗೆ ಸ್ಟ್ರೆಸ್ ಆಗುತ್ತೆ. ಒಂದು ಅದ್ರದ್ದೇನಪ್ಪ ಅಂದ್ರೆ ಒಂದು ಅದರ ಗಿಡದ ಒಂದು ಸಂತಾನೋತ್ಪತ್ತಿ ಅಂತ ಅನ್ಬೋದು ನಾವು. ಅದನ್ನ ಕಿತ್ಕೊಂಡ್ಬಿಡ್ತೇವೆ ನಾವು. ಅವಾಗ ಗಿಡಗಳ ಸ್ಟ್ರೆಸ್ ಆಗಿರುತ್ತೆ, ಗಿಡಗಳ ಎನರ್ಜಿ ಇರಲ್ಲ. ಆ ಗಿಡಗಳಿಗೆ ಎನರ್ಜಿ ಕೊಡಬೇಕಂದ್ರೆ ಜೂನ್ ಜುಲೈದಲ್ಲೇ ನಾವು ಒಂದನೇ ಸ್ಪ್ರೇ ಕೊಡಬೇಕಾಗುತ್ತೆ. ಸೊ ಮತ್ತೆ ಎರಡನೇ ಸ್ಪ್ರೇ ಯಾವಾಗ ಕೊಡಬೇಕಾಗುತ್ತೆ, ಎಲ್ಲ ರೈತರು ಏನು ವಿಚಾರ ಮಾಡ್ತಾರೆ ಹೂ ಬಂದಾಗ ಅಷ್ಟೇ ನಾವು ಕೇರ್ ಮಾಡಬೇಕು ಅಂತ, ಅದು ತಪ್ಪು ಕಲ್ಪನೆ. ಸೊ ಅದಕ್ಕೋಸ್ಕರ ಒಂದನೇ ಸ್ಪ್ರೇ ನಾವು ಜೂನ್ ಜುಲೈದಲ್ಲಿ ಮಾಡಬೇಕು. ಸೊ ನೆಕ್ಸ್ಟ್ ಬಿಫೋರ್ ಫ್ಲವರಿಂಗ್ ಅಂದರೆ ಅಕ್ಟೋಬರ್ ನವಂಬರ್, ಇನ್ನು ಈಗ ನೋಡಿ ಈಗ ನಾವು ನವಂಬರಲ್ಲಿ ಇದ್ದೇವೆ. ಸೊ ಈಗ ಬಹಳಷ್ಟು ಬಿಫೋರ್ ಫ್ಲವರಿಂಗ್ ಅಂತ ಹೇಳ್ತಾನೆ, ಇನ್ನೂ ಹೂ ಆಗಿಲ್ಲ, ಒಂದೊಂದು ಅಲ್ಲಲ್ಲೇ ಹೂ ಕಾಣ್ತಾ ಇದೆ. ಈಗ ಎರಡನೇ ಸ್ಪ್ರೇ ಮಾಡ್ಕೋಬೇಕಾಗುತ್ತೆ. ಈ ತರ ಮಾಡಿದ್ರಿಂದ ಬಹಳಷ್ಟು ನಾವು ಅಂದ್ರೆ ನಾವು ಫುಡ್ ಅನ್ನು ಸ್ಟಾಕ್ ಮಾಡ್ಕೋಬೇಕಾಗುತ್ತೆ, ಗಿಡಗಳ ಸ್ಟಾಕ್ ಸ್ಟೋರೇಜ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಜೂನ್ ಜುಲೈ 1, ಎರಡನೇ ಸ್ಪ್ರೇ ಅಕ್ಟೋಬರ್ ನವಂಬರ್ ಅಲ್ಲಿ ಕೊಡಬೇಕಾಗುತ್ತೆ. ಈಗ ಕೆಲವೊಬ್ಬರು ರೈತ ಬಾಂಧವರು ಒಂದು ಕಲ್ಪನೆ ಏನು ಅಂತಂದ್ರೆ ಈಗ ಮಾವಿನಲ್ಲಿ ಸಾಕಷ್ಟು ಲಕ್ಷಾನುಗಟ್ಟಲೆ ಹೂಗಳು ಬರ್ತವೆ, ಉದುರ್ತವೆ, ಭಯ ಪಡ್ಕೊಂಡಿರ್ತಾರೆ, ಎಲ್ಲ ಹೂಗಳು ಉದುರ್ತಿವಿ ಅಂತಂದ್ಬಿಟ್ಟು. ಹೂ ಉದುರುವ ಪ್ರಮಾಣ ಎಷ್ಟಿರ್ತದೆ ಅಥವಾ ಬಿಟ್ಟಂತ ಹೂಗಳು ಎಲ್ಲವೂ ಕಾಯಿ ಕೊಡ್ತವೆ ಹೇಗೆ? ಒಳ್ಳೆ ಪ್ರಶ್ನೆ ಸರ್. ಸೊ ಆಕ್ಚುಲಿ ಮಾವಿನ ಒಂದು ಶಾರೀರಿಕ ಗುಣ ಏನಿದೆ ಅಂದ್ರೆ 1000 ಹೂ ಆತಂದ್ರೆ ಅದರಲ್ಲಿ ಆಗೋದು 2-5 ಹೂ ಮಾತ್ರ. ಸೊ ಇದನ್ನ 2% ಅಂತ ಹೇಳ್ಬೋದು. 1000 ಹೂ ಆದಾಗ 1% ಗೆ ಅದರಲ್ಲಿ ಸೆಟ್ ಆಗೋದು ಎರಡರಿಂದ ಐದು ಕಾಯಿ ಮಾತ್ರ ಅಂತ ಹೇಳ್ಬೋದು. ಅದು ಯಾಕಪ್ಪ ಅಂದ್ರೆ ಅದನ್ನೇ ನಾವು ಆಕ್ಚುಲಿ ಐದು ಕಾಯನ್ನ ಕಟ್ಟಬೇಕಂದ್ರೆ ಬಹಳಷ್ಟು ಈ ಮ್ಯಾಂಗೋ ಸ್ಪೆಷಲ್ ಅಥವಾ ಮೈಕ್ರೋಟ್ರೆಂಟ್ಸ್ ಅನ್ನು ಸಿಂಪರಣೆ ಮಾಡಲೇಬೇಕಾಗುತ್ತೆ. ಅದು ಒಂದು ಮ್ಯಾಂಗೋದ ಶಾರೀರಿಕ ಗುಣ ಅಂತ ಹೇಳ್ಬೋದು ಸರ್. ನಾವು 2-5% ಅಂತ ಹೇಳ್ಬೋದು. ರೈತ ಬಾಂಧವರು ಆತಂಕ ಪಡುವಂತ ಒಂದು ಹೋಗೋದ್ರಿದಪ್ಪ ಅಂತಂದ್ರೆ ಈಗ ಕಾಯಿನೇ ಕಟ್ಟೋದಿಲ್ಲ ಎಂಬಂತ ಒಂದು ಮನಸ್ಥಿತಿಗೆ ಬಂದ್ಬಿಟ್ಟಿರ್ತಾರೆ. ಗಂಡು ಹೋದಿರ್ತಾವ ಈ ತರ ಮಾಡಬಹುದು. ಸೊ ಅದರಲ್ಲಿ ಏನಪ್ಪ ಅಂದ್ರೆ ಪರ್ಸೆಂಟೇಜ್ ಆಫ್ ಮ್ಯಾಂಗೋ ಫ್ರೂಟ್ ಸೆಟ್ ಅಂದ್ರೆ 2-5% ಅಷ್ಟೇ ಸರ್. 1000 ಹೂವು ಇದ್ದಾಗ ಓನ್ಲಿ ನಾವು 5 ಹೂವು ಕಾಯನ್ನ ಕಾಣಬಹುದು ಅಲ್ಲಿ. ಒಳ್ಳೆದು ಸರ್, ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ರೆ. ಮುಖ್ಯವಾಗಿ ಈ ಮ್ಯಾಂಗೋ ಸ್ಪೆಷಲ್ ರೈತ ಬಾಂಧವರು ತೋಟಗಾರಿಕೆ ಅಂತಂದ್ರೆ ವಾರ್ಷಿಕ ಬೆಳೆಯಾಗಿರ್ತದೆ. ಸುಧಾರಿತ ರೀತಿಯಲ್ಲಿ ಇಂತಹ ಒಂದು ತಂತ್ರಜ್ಞಾನಗಳನ್ನು ಅಥವಾ ಮ್ಯಾಂಗೋ ಸ್ಪೆಷಲ್ ಆಗಿರ್ಬೋದು, ನೀರು ಬಿಡುವಂಥದ್ದಾಗಿರ್ಬೋದು, ಅವುಗಳಿಗೆ ಟ್ರೈನಿಂಗ್ ಆಯಿತು, ಫ್ರೂನಿಂಗ್ ಆಯಿತು, ಒಂದು ವ್ಯವಸ್ಥಿತವಾದಂಥ ಒಂದು ರೀತಿಯಲ್ಲಿ ರೈತ ಬಾಂಧವರು ತಾವು ಹೇಳಿದಂಗೆ ಈ ಕಾಯಿ ಬಿಡ್ತೇಪ್ಪ ಅಂತಂದರೆ ಅದರ ಕತೆ ಮುಗೀತು, ಮತ್ತೆ ಮುಂದಿನ ಹಂಗಾಮಿಗೆ ಹೊಲಕ್ಕೆ ನೋಡುವಂಥದ್ದು, ಅದಕ್ಕೆ ಆರೈಕೆಯನ್ನು ಮಾಡುವಂಥವರು ವರ್ಷಾನುಗಟ್ಟಲೆ ಅದಕ್ಕೆ ನಾವು ಚೆನ್ನಾಗಿ ಅದರ ಒಂದು ಆರೈಕೆಯನ್ನು ಮಾಡಿದರೆ ಖಂಡಿತ ಒಳ್ಳೆಯ ಗುಣಮಟ್ಟದ ಕಾಯಿಗಳನ್ನು, ಇಳುವರಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಕೊನೆಗೆ ಏನು ಹೇಳ್ತೀರಿ ಈ ಒಂದು ಮಾವು ಬೆಳೆಗಾರರಿಗೆ ಈ ಒಂದು ಹಂಗಾಮಿನಲ್ಲಿ ಅಥವಾ ಈ ಕಾಯಿ ಬಿಡುವಂತ ಸಂದರ್ಭದಲ್ಲಿ? ಸೊ ಮಾವು ಬೆಳೆಗಾರರಿಗೆ ನಂದು ಒಂದು ಏನಪ್ಪ ಅಂದ್ರೆ ಸಜೆಷನ್, ನೀವು ನವೆಂಬರ್ ಡಿಸೆಂಬರ್ ಅಲ್ಲಿ ಅಷ್ಟೇ ನೀವು ಕೇರ್ ತಗೊಳಿದ್ರೆ ಅದ್ರ ಅರ್ಥಿಲ್ಲ. ಹೌದು, ಯಾವಾಗ್ಲೂ ಮ್ಯಾಂಗೋ ಗಿಡಗಳನ್ನ ಯಾವಾಗ್ಲೂ ಕೇರ್ ತಗೋಬೇಕಾಗತ್ತೆ. ಜೂನ್ ಹಿಡ್ಕೊಂಡು ನೀವು ಅದನ್ನ ಕೇರ್ ಮಾಡಿದ್ರೆ ಅದು ಮಾತ್ರ ನಿಮ್ಗೆ ನವೆಂಬರ್ ಅಥವಾ ಡಿಸೆಂಬರ್ ಅಲ್ಲಿ ಹೂ ಬರುತ್ತೆ. ನಾವು ಎಟ್ ಎ ಟೈಮ್ ನಾವು ಫ್ಲವರಿಂಗ್ ಟೈಮ್ನಾಗಲೇ ಕೇರ್ ಮಾಡಕ್ ಹೋದ್ರೆ ನಮ್ದು 100% ಫೇಲ್ಯೂರ್ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲಾಂದ್ರೆ ಫ್ಲವರ್ ಕೂಡ ಆಗಂಗಿಲ್ಲ, ಅದೊಂದನ್ನು ಕೂಡ ಹೇಳ್ಬೋದು. ಯಾಕಂದ್ರೆ ನಾವು ಗಿಡಗಳನ್ನ ಕಾಯಿ ಕಟಾವಾದ್ಮೇಲೆ ಮ್ಯಾಂಗೋಗೆ ಬಹಳಷ್ಟು ಏನಪ್ಪ ಅಂದ್ರೆ ಶಾಕ್ ಆಗಿರ್ತದೆ. ಅದರಲ್ಲಿ ಫುಡ್ ಸ್ಟೋರ್ ಆಗ್ಬೇಕಂದ್ರೆ ನಾವು ಜೂನ್ ನಿಂದ ನಾವು ಸ್ಟೆಪ್ ತಗೋಬೇಕಾಗುತ್ತೆ. ಹೌದು, ಒಳ್ಳೆದು ಸರ್, ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ರಿ. ರೈತ ಬಾಂಧವರು ಗಮನಿಸಬೇಕು ಇಂತಹ ಒಂದು ತಂತ್ರಜ್ಞಾನಗಳು ಮ್ಯಾಂಗೋ ಸ್ಪೆಷಲ್ ಆಗಿರುವುದು, ಬೇರೆ ಬೇರೆ ವಿಧಾನಗಳಿಂದ ಉತ್ತಮ ಗುಣಮಟ್ಟದ ಕಾಯಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ, ಮಾವು ಸ್ಪೆಷಲ್ ಎಲ್ಲಿ ಸಿಗುತ್ತೆ ಅನ್ನೋದರ ಮಾಹಿತಿಯನ್ನು ಪಡೆದುಕೊಂಡು ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಆಗಿರ್ಬೋದು, ಕೃಷಿ ಮಹಾವಿದ್ಯಾಲಯಗಳಾಗಿರ್ಬೋದು, ಜೊತೆಗೆ ಕೃಷಿ ಸಂಶೋಧನಾ ಕೇಂದ್ರಗಳಾಗಿರ್ಬೋದು ಅಥವಾ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳನ್ನು ಭೇಟಿಯಾದರೆ ಮ್ಯಾಂಗೋ ಸ್ಪೆಷಲ್ ಅಥವಾ ಈ ಮಾವು ಸ್ಪೆಷಲ್ ನಿಮಗೆ ಲಭ್ಯ ಆಗ್ತದೆ ನಿಗದಿತ ಸಮಯಕ್ಕೆ. ಹಾಗೆಯೇ ಸರಿಯಾದ ಒಂದು ಕಾಲಾವಕಾಶದಲ್ಲಿ ಸರಿಯಾದಂಥ ಒಂದು ಸಮಯಕ್ಕೆ ಈ ಮ್ಯಾಂಗೋ ಸ್ಪೆಷಲ್ ಸಿಂಪರಣೆ ಮಾಡಿದ್ದೇ ಆದರೆ ಒಂದು 10-20% ಏನಾದರೂ ರೈತ ಬಾಂಧವರಿಗೆ ಗುಣಮಟ್ಟದ ಕಾಯಿ ಸಿಕ್ತಪ್ಪ ಅಂತಂದರೆ ರೈತ ಬಾಂಧವರಿಗೆ ಲಾಭ ಆಗುತ್ತೆ. ಅಮೂಲ್ಯ ಮಾಹಿತಿಗಾಗಿ ಡಾಕ್ಟರ್ ಮಹಾಂತೇಶ್ ಜೋಗಿ ಸಾಹೇಬ್ರೆ ತಮಗೆ ಧನ್ಯವಾದಗಳು, ನಮಸ್ಕಾರ. ಇದುವರೆಗೂ ಮಾವು ಬೆಳೆಯಲ್ಲಿ ಮ್ಯಾಂಗೋ ಸ್ಪೆಷಲ್ ಬಳಕೆಯ ಮಹತ್ವ ಕುರಿತು ಹಾಗೂ ವಿಧಾನ ಕುರಿತು ತೋಟಗಾರಿಕಾ ತಜ್ಞರಾದ ಡಾಕ್ಟರ್ ಮಹಾಂತೇಶ್ ಜೋಗಿಯವರೊಡನೆ ಸಂದರ್ಶನ ಕೇಳಿದ್ರಿ. ಸಂದರ್ಶಕರು ಅಮರೇಶ್ ಆಶಿಹಾಳ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೇ, ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ರಾಷ್ಟೀಯ ಜಾನುವಾರು ಮಿಷನ್ ಯೋಜನೆಯಡಿ ಉದ್ಯಮಶೀಲತೆ ಕುರಿತು ಡಾಕ್ಟರ್ ಪ್ರೇಮ್ ಸಿಂಗ್ ಅವರೊಡನೆ ಸಂದರ್ಶನ. ಸಂದರ್ಶಕರು ಅಂಬರೀಶ್ ಆಶಿಹಾಳ್. ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರ. ಶ್ರೋತೃ ಬಾಂಧವರೇ, ಇಂದಿನ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮ ಪ್ರಗತಿ ಪಥದಲ್ಲಿ ರಾಷ್ಟ್ರೀಯ ಜಾನುವಾರು ಮಿಷನ್ ಯೋಜನೆ ಅಂತಂದ್ರೆ ಅದರಲ್ಲಿ ಮುಖ್ಯವಾಗಿ ಉದ್ಯಮಶೀಲತೆ ಅಭಿವೃದ್ಧಿ ಕಾರ್ಯಕ್ರಮ ಚಾಲ್ತಿಯಲ್ಲಿರ್ತದೆ. ಏನಿದು ರಾಷ್ಟ್ರೀಯ ಜಾನುವಾರು ಮಿಷನ್ ಯೋಜನೆಯಡಿಯಲ್ಲಿ ಉದ್ಯಮಶೀಲತೆ ಮತ್ತು ಅಭಿವೃದ್ಧಿ ಕಾರ್ಯಕ್ರಮ? ಗ್ರಾಮೀಣ ರೈತ ಬಾಂಧವರು ಮುಖ್ಯವಾಗಿ ಈ ಪ್ರಾಣಿ ಸಾಕಾಣಿಕೆಯನ್ನು ಮಾಡುವವರು ಯಾವ ರೀತಿಯಾಗಿ ಈ ಯೋಜನೆ ಲಾಭವನ್ನು ಪಡ್ಕೋಬೇಕು, ಜೊತೆಗೆ ಈ ಯೋಜನೆಯ ಫಲಾನುಭವಿಗಳಾಗಬೇಕಪ್ಪ ಅಂತಂದ್ರೆ ಏನು ಕ್ರಮಗಳನ್ನು ವಹಿಸಬೇಕು ಎಂಬಂತಹ ಒಂದು ಮಾಹಿತಿಯನ್ನು ನೀಡಲಿಕ್ಕೆ ರಾಯಚೂರು ಜಿಲ್ಲೆಯ ಪಶುಪಾಲನೆ ಹಾಗೂ ಪಶುವೈದ್ಯ ಸೇವಾ ಇಲಾಖೆಯ ಉಪನಿರ್ದೇಶಕರಾದಂತಹ ಡಾಕ್ಟರ್ ಪೋಮ್ ಸಿಂಗ್ ಅವರು ನಮ್ಮ ಜೊತೆ ಇದ್ದಾರೆ, ಅವರಿಂದ ಮಾಹಿತಿಯನ್ನು ಮಾಡಿಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದಂತಹ ಒಂದು ಸ್ವಾಗತ, ಹಾಗೇನೆ ನಮಸ್ಕಾರ. ನಮಸ್ಕಾರ. ರಾಷ್ಟ್ರೀಯ ಜಾನುವಾರು ಮಿಷನ್ ಯಾವಾಗಿಂದ ಬಂತು, ಈ ಯೋಜನೆಯ ಮುಖ್ಯ ಧ್ಯೇಯೋದ್ದೇಶಗಳೇನು, ರೈತ ಬಾಂಧವರು ಮುಖ್ಯವಾಗಿ ಗ್ರಾಮೀಣ ಭಾಗದ ರೈತಾಪಿ ಜನರು ಈ ಯೋಜನೆ ಲಾಭವನ್ನು ಪಡ್ಕೋಬೇಕಪ್ಪ ಅಂತಂದ್ರೆ ಏನ್ ಮಾಡಬೇಕು, ಜೊತೆಗೆ ಸಹಾಯ ಸೌಲಭ್ಯಗಳು ಯಾವ ಒಂದು ಘಟಕದಲ್ಲಿ ಲಭ್ಯ ಇದೆ? ಕೇಂದ್ರ ಸರ್ಕಾರ ರೈತರ ಅಭಿವೃದ್ಧಿಗಾಗಿ ಇರುವಂತಹ ಯೋಜನೆ. ಈ ಯೋಜನೆ 2021-22 ಸಾಲಿನಿಂದ ಪ್ರಾರಂಭ ಆಯ್ತು. 25-26 ಈಗ ಕೊಟ್ಟಿದ್ದಾರೆ, ಮುಂದೆ ಎಕ್ಸ್ಟೆನ್ಷನ್ ಆಗಬಹುದು. ಈ ಯೋಜನೆಯ ಮೂಲ ಉದ್ದೇಶ ಪಶುಪಾಲನಾ ಚಟುವಟಿಕೆಗಳನ್ನ ರೈತ ಉತ್ಪಾದಕ ಸಂಸ್ಥೆಗಳು ಅಥವಾ ಜಾಯಿಂಟ್ ಅಥವಾ ವೈಯಕ್ತಿಕವಾಗಿ ಈ ಯೋಜನೆ ಲಾಭ ಪಡೆದುಕೊಳ್ಬಹುದು. ಈ ಯೋಜನೆ ಕಾರ್ಯಕ್ರಮ ಸಾಮಾನ್ಯವಾಗಿ ಗ್ರಾಮೀಣ ಭಾಗದಲ್ಲಿ ಕುರಿ, ಮೇಕೆ ಮತ್ತು ಕೋಳಿ ಸಾಕಾಣಿಕೆ, ಸಾಧ್ಯ ಆದರೆ ಹಂದಿ ಸಾಕಾಣಿಕೆ ಆಯಾ ಭಾಗದ ಮೇಲೆ ಹೋಗುತ್ತೆ. ಆಮೇಲೆ ಮೇವು ಘಟಕ ಅಥವಾ ರಸಮೇವು ಉತ್ಪಾದನೆ ಮಾಡುವಂತಹ ಬೇರೆ ಬೇರೆ ಚಟುವಟಿಕೆಗಳಿಗೆ ಈ ಯೋಜನೆಯ ಲಾಭವನ್ನು ಪಡೆಯಬಹುದು. ಈ ಯೋಜನೆ ಲಾಭ ಪಡ್ಕೋಬೇಕು ಅಂತಂದ್ರೆ ಅರ್ಹ ರೈತರು ಹೇಗೆ, ಸಣ್ಣ ರೈತರು, ಅತಿ ಸಣ್ಣ ರೈತರು, ದೊಡ್ಡ ರೈತರು, ಎಲ್ಲರೂ ಈ ಯೋಜನೆ ಫಲಾನುಭವಿಗಳಾಗ್ತಾರೆ ಹೇಗೆ? ಹೌದು, ಖಂಡಿತವಾಗಿ ಎಲ್ಲಾ ಸಣ್ಣ ಮತ್ತು ದೊಡ್ಡ ರೈತರು ಇದನ್ನು ಯೋಜನೆ ಲಾಭ ತಗೋಬಹುದು. ಯೋಜನೆಯಲ್ಲಿ ಹೆಚ್ಚು ಹೆಚ್ಚು ರೈತರಿಗೆ ಆರ್ಥಿಕ ಸೌಲಭ್ಯ ಪಡೆಯುವಂತಹ ಒಂದು ಯೋಜನೆ ಆಗಿದೆ. ಇದನ್ನ ಮೂಲ ಉದ್ದೇಶ ಗ್ರಾಮೀಣ ಭಾಗದ ಪಶುಸಂಗೋಪನಾ ಚಟುವಟಿಕೆಯನ್ನು ಉತ್ತೇಜಿಸುವ ಜೊತೆಗೆ ಆರ್ಥಿಕವಾಗಿ ಸಬಲತೆಯನ್ನು ಹೊಂದುವುದು ಉದ್ದೇಶದೊಂದಿಗೆ ಈ ಜಾನುವಾರು ಮಿಷನ್ ಅಡಿಯಲ್ಲಿ ಇದೊಂದು ಉದ್ಯಮಶೀಲತಾ ಅಭಿವೃದ್ಧಿ ಕಾರ್ಯಕ್ರಮವಾಗಿ ಕೇಂದ್ರ ಸರ್ಕಾರ ರಚಿಸಿದೆ. ಇದರಲ್ಲಿ ಮೊದಲು ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಹೇಳ್ತೀವಿ, ಅಂದ್ರೆ ಯೋಜನಾ ವರದಿಯನ್ನ ತಯಾರಿಸಿಕೊಂಡು ನಾವು ಎಷ್ಟು ಸಾಧ್ಯತೆ ಇದೆ, ಕನಿಷ್ಠ 100 ಹೆಣ್ಣು ಕುರಿ ಅಥವಾ ಮೇಕೆಯಿಂದ ಸ್ಟಾರ್ಟ್ ಮಾಡಿ 500 ತಗೊಳಕ್ ಅವಕಾಶ ಇದೆ. ಮ್ಯಾಕ್ಸಿಮಮ್ ಲಿಮಿಟ್ ಇದರಲ್ಲಿ 100% 100% ಮೊದಲು ಸಾಲ ಪಡೆಯಬೇಕು ರಾಷ್ಟ್ರೀಕೃತ ಬ್ಯಾಂಕಿನಿಂದ ಅಥವಾ ಇನ್ನು ಯಾವುದೇ ಬ್ಯಾಂಕಿನಿಂದಲೂ ಕೂಡ ಅವರು ಬ್ಯಾಂಕಿನವರು ಆಸಕ್ತಿಯ ಮೇರೆಗೆ ಅವರದು ಮತ್ತು ಇವರು ರೈತರ ವ್ಯವಹಾರ ಚೆನ್ನಾಗಿರಬೇಕು ಆ ದಿಶೆಯಲ್ಲಿ ಅವರು 100% ಮೊದಲು ಸಾಲ ತಗೋಬೇಕು. ನಂತರ ಯೋಜನಾ ವರದಿ ನಮ್ಮ ಪಶುಸಂಗೋಪನೆ ಇಲಾಖೆಯ ಅಧಿಕಾರಿಗಳಿಂದ ಪಡೆದು ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನು ಹಚ್ಚಿ ಬ್ಯಾಂಕಿನ ಒಂದು ಕನ್ಕರೆನ್ಸ್ ಅಂತ ಹೇಳ್ತೀವಿ ಅಂದ್ರೆ ಬ್ಯಾಂಕಿನ ಒಪ್ಪಿಗೆ ಮೇರೆಗೆ ಈ ಯೋಜನೆಯನ್ನು ಅನುಷ್ಠಾನಗೊಳಿಸ್ತಾರೆ. ಸಂಪೂರ್ಣವಾಗಿ ಆನ್ಲೈನ್ ಇದು, ಆನ್ಲೈನ್ ಪೋರ್ಟಲ್ ಅಂತ ಹೇಳ್ತೀವಿ. ದಾಖಲೆಗಳನ್ನು ನಾವು ಆನ್ಲೈನ್ ಮೂಲಕ ಸಲ್ಲಿಸಬೇಕು. ಹೌದು, ಆನ್ಲೈನ್ ಪೋರ್ಟಲ್ ಅಲ್ಲಿ www.nlm.udyamimitra ಅಂತ ಹೇಳಿ NLM ಪೋರ್ಟಲ್ ಅಲ್ಲಿ ನಾವು ಕಂಪ್ಯೂಟರ್ ಅಲ್ಲಿ ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ಸಿಗತ್ತೆ. ಯಾವಾಗ ಸ್ವಲ್ಪ ಬೀಜಿ ಇರುತ್ತೆ, ಸ್ಟ್ರಗಲ್ ಮಾಡಬೇಕು, ಸ್ವಲ್ಪ ಒಂದ್ 2 ಟ್ರೈ ಮಾಡಬೇಕು, ಲೈನ್ ಸಿಕ್ಕ ನಂತರ ಅದರಲ್ಲಿ ಆ ಪೋರ್ಟಲ್ ಅಲ್ಲಿ ಇರುವಂತ ಏನು ರೈತರಿಗೆ ಅದು ಸೌಲಭ್ಯಕ್ಕಾಗಿ ಏನೇನು ಮಾಹಿತಿ ಇದೆ ಆ ಸಂಪೂರ್ಣ ಮಾಹಿತಿಯನ್ನು ಅದರಲ್ಲಿ ದಾಖಲಿಸಬೇಕು. ಉದಾಹರಣೆಗೆ ಅವ್ರ ಭೂ ದಾಖಲೆ ಕೇಳ್ತಾರೆ, ಭೂಮಿ ಇರಲಾರ್ದವರು, ಅವರು ಬಾಡಿಗೆ ಅಥವಾ ಗುತ್ತಿಗೆ ಪಡೆದಂತ, ಈಗ ಮೊದಲು ಗುತ್ತಿಗೆ ಐತಿ, ಗುತ್ತಿಗೆ ತೆಗೆದಿದ್ದಾರೆ, ಓನ್ ಲ್ಯಾಂಡ್ ಬೇಕಂತ ಹೇಳಿದ್ದಾರೆ, ಆಧಾರ್ ಕಾರ್ಡು, ಪ್ಯಾನ್ ಸಂಖ್ಯೆ, ಇನ್ನೇನೇನು ಎಲ್ಲ ಕೇಳತ್ತಲ್ಲ. ಆಮೇಲೆ ಒಂದು 6 ತಿಂಗಳಿಂದ 1 ವರ್ಷದವರೆಗೆ ಅವನ ಬ್ಯಾಂಕ್ ವಹಿವಾಟು, ಆಮೇಲೆ ಈ ಚಟುವಟಿಕೆಯಲ್ಲಿ ತರಬೇತಿ ಪಡೆದಂತ ಅನುಭವದ ಬಗ್ಗೆ ಎಲ್ಲ ಪ್ರಮಾಣ ಪತ್ರಗಳನ್ನು ಕೇಳ್ತಾರೆ. ಅವರು ಆನ್ಲೈನಲ್ಲಿ ಫೀಡ್ ಮಾಡಬೇಕು. ಆದರೆ ಇಲ್ಲಿ ಒಂದು ಮುಖ್ಯ, ಬ್ಯಾಂಕಿನ ಒಪ್ಪಿಗೆ, ಬ್ಯಾಂಕಿನವರು ಫಸ್ಟ್ 100% ಅಂದ್ರೆ 100% ಬ್ಯಾಂಕ್ ಸಾಲ ಕೊಡಕ್ ಅವ್ರು ಒಪ್ಪಿರ್ಬೇಕು. ಆಮೇಲೆ ಇದ್ರದ್ದು ಇದ ಸಹಾಯಧನ ಏನ್ ಬರುತ್ತೆ ಅದು ನೀವು ಎಷ್ಟು ಲೋನ್ ಇರುತ್ತೆ ಅದ್ರ ಮೇಲೆ 50% ಅಂತ ಇರುತ್ತೆ. ಅಂದ್ರೆ 10 ಲಕ್ಷದಿಂದ ಸ್ಟಾರ್ಟ್ ಆಗಿ ಸುಮಾರು 50 ಲಕ್ಷದವರೆಗೂ ಇದರಲ್ಲಿ ಕೊಡಕ್ ಅವಕಾಶ ಇದೆ. 20 ಲಕ್ಷದಿಂದ ಈ ಸಾಲ ಯೋಜನೆ ಪ್ರಾರಂಭವಾಗಿ ಮ್ಯಾಕ್ಸಿಮಮ್ ಸೀಲಿಂಗ್ ಲಿಮಿಟ್ ಅಂತ ಹೇಳ್ತೀವಿ, ಅಂದ್ರೆ ಗರಿಷ್ಠ 1 ಕೋಟಿವರೆಗೆ ಸಾಲ ತಗೊಳಕ್ ಅವಕಾಶ ಇದೆ. ಆ ಸಾಲದ ಮೇಲೆ 1 ಕೋಟಿನೂ ಮೀರಬಹುದು, ಆದ್ರೆ ಕೇಂದ್ರ ಸರ್ಕಾರದಿಂದ ಬರುವಂತಹ ಸಹಾಯಧನ 50% ಮೀರೋದಿಲ್ಲ. ಅಂದ್ರೆ ಉದಾಹರಣೆಗೆ 1 ಕೋಟಿ ಇದು ಆ ಪ್ರಾಜೆಕ್ಟ್ ಎಕ್ಸೆಪ್ಟ್ ಆದ್ರೆ ಅದರಲ್ಲಿ 50 ಲಕ್ಷವನ್ನ ಸಹಾಯಧನವಾಗಿ ಕೇಂದ್ರ ಸರ್ಕಾರ ಕೊಡುತ್ತೆ. ಮುಖ್ಯವಾಗಿ ಉದ್ಯಮಶೀಲತೆ ಗ್ರಾಮೀಣ ಭಾಗದವರಿಗೆ ಇದೊಂದು ವರದಾನ ಅಂತ ಹೇಳಬಹುದು. ಮುಖ್ಯವಾಗಿ ಪಶುಪಾಲನೆಯಿಂದ ಅಥವಾ ಈ ಒಂದು ಪೂರಕ ಉದ್ಯಮಗಳಿಂದ ರೈತ ಬಾಂಧವರು ಸಾಕಷ್ಟು ದೈನಂದಿನ ಆದಾಯವನ್ನ ಪಡ್ಕೊಳ್ಳಿಕ್ಕೆ ಇದು ಸಾಧ್ಯತೆ ಇದೆ. ಮುಖ್ಯವಾಗಿ ಇದೊಂದು ಕೋಳಿ ಉದ್ಯಮ ಆಗಿರ್ಬೋದು, ಕುರಿ ಮೇಕೆಗಳ ಒಂದು ತಳಿ ಸಂವರ್ಧನಾ ಘಟಕ ಆಗಿರ್ಬೋದು, ಹಂದಿ ಅಥವಾ ತಳಿ ಸಂವರ್ಧನಾ ಘಟಕಗಳು, ರಸಮೇವು ಉತ್ಪಾದನೆಗೆ ಪ್ರತಿಯೊಂದಕ್ಕೂ ಹೇಗೆ ಮಾನದಂಡಗಳಿದ್ದಾವೆ, ಎಷ್ಟೆಷ್ಟು ಪ್ರಮಾಣದಲ್ಲಿ ಅನುದಾನ ಸಿಗುತ್ತೆ ಇಲ್ಲಿ? ಇದರಲ್ಲಿ ನೀವು ಕನಿಷ್ಠ ಘಟಕ 100 ಕುರಿ 5 ಟಗರು ಅಥವಾ 100 ಮೇಕೆ 5 ಹೋತುಗಳು ಅಂತ ತಗೋಬಹುದು. 200, 300 ಆ ತರ 500 ಹೋದ್ಮೇಲೆ 500+25 ಟಗರುಗಳು ಅಂತ ನಾವು ಲೆಕ್ಕಕ್ಕೆ ತಗೊಳ್ತೀವಿ. ಅಲ್ಲಿ 1 ಕೋಟಿ ಸಾಲ ಅವರು ಕೊಟ್ಟಿದ್ದೆ ಆದ್ರೆ ಇದನ್ನ ನಾವು ಬ್ಯಾಕ್ ಎಂಡ್ ಸಬ್ಸಿಡಿ ಅಂತ ತಗೊಳ್ತೀವಿ. ಕೊನೆ ಹಂತದ ಸಬ್ಸಿಡಿ ಅಥವಾ ಬಂಡವಾಳ ಸಹಾಯಧನಕ್ಕೆ ಸಿಗುವಂತದ್ದು ಬ್ಯಾಕ್ ಎಂಡ್ ಸಬ್ಸಿಡಿ. ಬ್ಯಾಕ್ ಎಂಡ್ ಸಬ್ಸಿಡಿಯಾಗಿ ತಗೊಳ್ತಾರೆ. ಫಸ್ಟ್ ಅವರು ಲೋನ್ ಕೊಟ್ಟ ನಂತರ ಸಬ್ಸಿಡಿ ಕ್ಲೇಮ್ ಹೋಗುತ್ತೆ. ಉದಾಹರಣೆಗೆ ಈಗ ಆನ್ಲೈನ್ ಅಪ್ಲಿಕೇಶನ್ ಹಾಕಿದ ಮೇಲೆ ಫಸ್ಟ್ ನಮ್ಮ ಸ್ಟೇಟ್ ಲೆವೆಲ್ ಕಮಿಟಿಗೆ SLEC ಅಂತ ಹೇಳ್ತೀವಿ, ಅಲ್ಲಿ ಸ್ಟೇಟ್ ಲೆವೆಲ್ ಇವ್ಯಾಲ್ಯೂಯೇಷನ್ ಕಮಿಟಿಗೆ ಹೋಗಿ ಅಲ್ಲಿ ಅದು ಪರಿಶೀಲನೆ ಆಗುತ್ತೆ ಅರ್ಜಿ. ಆದ ನಂತರ ಅಲ್ಲಿ ಸಮಿತಿ ಸಭೆ ಕರೆದು ನಂತರ ಅದನ್ನೇ ನಾವು CEC ಅಂದರೆ ಸೆಂಟ್ರಲ್ ಇವ್ಯಾಲ್ಯೂಯೇಷನ್ ಕಮಿಟಿಗೆ ಹೋಗುತ್ತೆ. ಅಲ್ಲಿ ಇವ್ಯಾಲ್ಯೂಯೇಷನ್ ಆದ ನಂತರ ಆ ಫಲಾನುಭವಿ ಅರ್ಜಿ ಯೋಗ್ಯ ಇತ್ತು, ಅವರು ಫಲಾನುಭವಿ ಕೊಟ್ಟಂತ ಮಾಹಿತಿ ಮತ್ತು ಅವರು ಆ ಸಾಲ ಅಥವಾ ಸಬ್ಸಿಡಿ ತಗೊಳಕ್ಕೆ ಯೋಗ್ಯರಿದ್ದಾರೆ ಅಂತ ಅವರು ಕನ್ಫರ್ಮ್ ಆದರೆ ಸಂಬಂಧಿತ ಬ್ಯಾಂಕಿಗೆ ಅವರು ಮಾಹಿತಿ ಕೊಡ್ತಾರೆ ಸೆಂಟ್ರಲ್ ಇದರಿಂದ ಟೀಮಿಂದ. ಅದು ಏನಾಗುತ್ತೆ ಅಂದರೆ ಅದನ್ನು ಇವ್ಯಾಲ್ಯೂಯೇಟ್ ಮಾಡ್ತಾರೆ ಫಸ್ಟ್ ಅವರು. ಅಲ್ಲಿ ಒಂದು ಬ್ಯಾಂಕ್ ಇದೆ ಸಿಡ್ವಿ ಅಂತ, ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಅವರು ಯಾರು ಎಲಿಜಿಬಲ್ ರೈತರಾಗ್ತಾರೆ ಅಥವಾ ಅದು ಅರ್ಹ ರೈತರಾಗ್ತಾರೆ ಈ ಸೌಲಭ್ಯ ತಗೊಳಕ್ಕೆ, ಅವರಿಗೆ ಎರಡು ಕಂತುಗಳಲ್ಲಿ ಸಬ್ಸಿಡಿ ಕೊಡ್ತಾರೆ. ಮೊದಲಿಗೆ GPS ಫೋಟೋ ತಗೊಂಡು, ಮೊದಲದು ಅವ್ರ ಸೈಟ್ ಅಂದ್ರೆ ಕ್ಷೇತ್ರದ ಫೋಟೋ ತಗೊಂಡು, ನೀರಿನ ಲಭ್ಯತೆ, ಮೇವಿನ ಲಭ್ಯತೆ ಮತ್ತು ಅವ್ರದ್ದು ಮೂಲಭೂತವಾಗಿ ಅವ್ರ ಸಂಪನ್ಮೂಲ ಹೇಗಿದೆ ಅವ್ರದ್ದು ಅನ್ನೋದನ್ನ ಎಲ್ಲ ಸ್ಟಡಿ ಮಾಡಿಬಿಟ್ಟು GPS ಫೋಟೋದ ಮೂಲಕ ಕೆಲವೊಂದು ಫಾರ್ಮ್ಯಾಟ್ಸ್ ಕೊಟ್ಟಿರ್ತಾರೆ, ಅದನ್ನು ನಾವು ಆನ್ಲೈನ್ ಅಲ್ಲಿ ಅಪ್ಲೋಡ್ ಮಾಡಿದ ಮೇಲೆ CEC ಹೋಗುತ್ತೆ. ಅಲ್ಲಿ ಇವ್ಯಾಲ್ಯೂಯೇಟ್ ಮಾಡಿಬಿಟ್ಟು ಮೊದಲು SLEC ಹೋಗುತ್ತೆ, SLEC CEC CEC ನೇರವಾಗಿ ಆ ಸಂಬಂಧಪಟ್ಟ ಬ್ಯಾಂಕಿಗೆ ಮಾಹಿತಿ ಬರುತ್ತೆ ಮತ್ತು ನಮ್ಮ ಇಲಾಖೆಗೂ ಬರುತ್ತೆ. ನಾವು ಅಲ್ಲಿ GPS ಛಾಯಾಚಿತ್ರಗಳನ್ನು ತೆಗೆಸಿ ಮತ್ತೆ ನಮ್ಮ ಇಲಾಖೆ ಕರ್ನಾಟಕ ಲೈಫ್ ಸ್ಟಾಕ್ ಡೆವಲಪ್ಮೆಂಟ್ ಬೋರ್ಡ್ KLDA ಅಲ್ಲಿಗೆ ನಾವು ಕಳಿಸ್ಕೊಡ್ತೀವಿ. ಅವರು NLM EDP ಮುಖ್ಯಸ್ಥರಾಗಿರ್ತಾರೆ ನಮ್ಮ ಸ್ಟೇಟ್ ಲೆವೆಲಲ್ಲಿ. ಅಲ್ಲಿಂದ ಮತ್ತು ನಮ್ಮ ಸೆಕ್ರೆಟರಿ ಅವರ ಹಂತದಲ್ಲಿ ಅಲ್ಲಿ ಮೀಟಿಂಗ್ ಆಗಿಬಿಟ್ಟು ಅದನ್ನು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡ್ತಾರೆ. ಶಿಫಾರಸಾದಂಥ ಸಬ್ಸಿಡಿಯನ್ನು ಅವ್ರದ್ದು ಫಸ್ಟ್ ಕನ್ಸ್ಟ್ರಕ್ಷನ್ ಅಂತ ಹೇಳ್ತೀವಿ ಅಂದರೆ ಶೆಡ್ ಕನ್ಸ್ಟ್ರಕ್ಷನ್ ಮತ್ತು ಇದು ಆದಮೇಲೆ ಒಂದ್ಸಲ GPS ಫೋಟೋ ತಗೊಳ್ತೀವಿ. ನಂತರ GPS ಫೋಟೋ ತಗೊಂಬಿಟ್ಟು ನಂತರ ಅನಿಮಲ್ ಇಂಡಕ್ಷನ್ ಅಂದರೆ ಪ್ರಾಣಿಗಳು ಎಷ್ಟು ಇದಿರ್ತೈತಲ್ಲ, ಈಗ ಸಪೋಸ್ 100 ಅಂದರೆ ಫಸ್ಟ್ 50 ಬಂದಾಗ ಅಥವಾ 500 ಇದ್ದಾಗ 250 ಕುರಿ ಅಥವಾ ಮೇಕೆ, ಅದರಲ್ಲಿ 12-15 ಅರ್ಧ ಫಸ್ಟ್ 50% ಅದರಲ್ಲಿ ಆ ಲೆಕ್ಕದಾಗ ನಾವು ಜಾನುವಾರುಗಳು ಇಂಡಕ್ಷನ್ ಅಂತ ಹೇಳ್ತೀವಿ. ಅನಿಮಲ್ ಇಂಡಕ್ಷನ್ ಅನಿಮಲ್ ಪ್ರಾಣಿಗಳು ಬಂದಾಗ ಆ GPS ಫೋಟೋನ ಕೂಡ ನಾವು ತೆಗೆದು ಕಳಿಸಿರ್ತೀವಿ. ಅವಾಗ ಪ್ರಾಣಿಗಳು ಬರೋಕ್ಕಿಂತ ಮುಂಚೆನೆ ಫಸ್ಟ್ ಇನ್ಸ್ಟಾಲ್ಮೆಂಟ್ ಅಥವಾ ಮೊದಲನೇ ಮೈಲ್ ಸ್ಟೋನ್ ಅಂತ ಹೇಳ್ತೀವಿ ನಾವು. ಆ ಮೈಲ್ ಸ್ಟೋನ್ ರಿಲೀಸ್ ಆಗಿರುತ್ತೆ. ಲೋನ್ ಅವರು 100% ಕೊಡ್ತಾರೆ ಇಲ್ಲಿ, ಯಾಕಂದ್ರೆ ಫಲಾನುಭವಿಗಳ ಹತ್ರ CIBIL ಏನೇನೋ ಮಾಡ್ತಾರ ಬ್ಯಾಂಕಿನವರು. ಆ ಒಂದು ಜಜ್ಮೆಂಟ್ ಮೇಲೆ ಅವರಿಗೆ ಇವರ ವ್ಯವಹಾರದ ಮೇಲೆ ಈ ರೈತರ ವ್ಯವಹಾರ ಮತ್ತು ಬ್ಯಾಂಕಿನ ಜೊತೆ ಯಾವ ತರ ಅವ್ರ ಏರಿಯಾ ಬ್ಯಾಂಕಿನ ಜೊತೆ ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿ ಅವರು ಲೋನ್ ಕೊಡ್ತಾರೆ. ಅಂದ್ರೆ ರೈತ ಬಾಂಧವರು ಹಂತ ಹಂತವಾಗಿ ತಮ್ಮ ಒಂದು ಈ ಯೋಜನೆ ಅನುಷ್ಠಾನಗೊಳಿಸಿದ ಮೇಲೆ ಅವರಿಗೆ ನೇರವಾಗಿ ಹಣ ಬ್ಯಾಂಕಿಗೆ ಬರ್ತದೆ ಹೇಗೆ, ಅಥವಾ ಫಲಾನುಭವಿ ರೈತರಿಗೆ ಸಿಗ್ತದೆ ಹೇಗೆ? ಅದು ನೇರವಾಗಿ ರೈತರ ಅಕೌಂಟಿಗೆ ಬರಲ್ಲ, ಫಸ್ಟ್ ಬ್ಯಾಂಕಿಗೆ ಬರುತ್ತೆ. ಬ್ಯಾಂಕಿನಿಂದ ಇವರು ಸಾಲ ಕೊಟ್ಟ ನಂತರ ಬ್ಯಾಕ್ ಎಂಡ್ ಸಬ್ಸಿಡಿ ಕೊನೆಗೆ ಸಬ್ಸಿಡಿಯನ್ನು ಅವರು ಬ್ಯಾಂಕಿನವರು ಜಮಾ ತಗೊಳ್ತಾರೆ. ಅದರಲ್ಲಿ ಅವರು ಫಸ್ಟ್ ಒಂದು ಇನ್ಸ್ಟಾಲ್ಮೆಂಟ್ ಅಥವಾ ಮೊದಲನೇ ಮೈಲ್ ಸ್ಟೋನ್ ಕೊಟ್ಟ ನಂತರ ಕನಿಷ್ಠ 6 ಒಂದೊಂದ್ಸಲ 6 ಮೀರತ್ತೆ, ಬಟ್ ಮಾರ್ಗಸೂಚಿಗಳ ಪ್ರಕಾರ 6 ಮಾಡ್ಬೇಕಂತಿರುತ್ತೆ. ಒಂದೊಂದ್ಸಲ ಡಿಲೇ ಆಗತ್ತೆ, ಹೇಳಕ್ಕಾಗಲ್ಲ, ಯಾಕಂದ್ರೆ ಬ್ಯಾಂಕಿನವರ ವ್ಯವಹಾರದ ಮೇಲೆ ಹೋಗುತ್ತೆ. ಒಂದೊಂದ್ಸಲ ಇವರು ಸಾಲ ಮರುಪಾವತಿ ಮಾಡದಿದ್ರೆ ಅವಾಗ ಒಂದೊಂದ್ಸಲ ಲೇಟ್ ಆಗುತ್ತೆ. ಸಾಲ ಮರುಪಾವತಿ ಅಂತ ಸಾಲ ಮರುಪಾವತಿ ಸಾಮರ್ಥ್ಯದ ಆಧಾರದ ಮೇಲೆ ಸಾಮರ್ಥ್ಯ ಮತ್ತು ಅವ್ರದ್ದು ಏನು ವ್ಯವಹಾರ ಬ್ಯಾಂಕ್ ವ್ಯವಹಾರ ಯಾವ ತರ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿ ಇದನ್ನ ಮಾಡ್ತಿರ್ತಾರೆ. ಹೇಳಕ್ಕೆ ಇಷ್ಟಪಡ್ತೀರಿ ಸರ್, ಕೊನೆಯದಾಗಿ ರಾಷ್ಟ್ರೀಯ ಜಾನುವಾರು ಮಿಷನ್ ಯೋಜನೆ ಅಡಿಯಲ್ಲಿ ಉದ್ಯಮಶೀಲತೆ ಅಭಿವೃದ್ಧಿ ಕಾರ್ಯಕ್ರಮ ಫಲಾನುಭವಿಗಳು ಗರಿಷ್ಠ ಮಟ್ಟದ ಲಾಭ ಪಡ್ಕೋಬೇಕು ಅಂತಂದ್ರೆ ಅವರಿಗೆ ಮುಖ್ಯವಾಗಿ ಏನ್ ಸಲಹೆ ಕೊಡಕ್ಕೆ ಇಷ್ಟಪಡ್ತೀರಿ? ಆಸಕ್ತ ಫಲಾನುಭವಿಗಳು ತಮ್ಮ ಆಸಕ್ತಿ ಅಭಿವ್ಯಕ್ತಿ ಆಧಾರದ ಮೇಲೆ ಅವರು ಅರ್ಜಿ ಸಲ್ಲಿಸಿರ್ತಾರೆ ಆನ್ಲೈನ್ ಅಲ್ಲಿ. ಆರ್ಥಿಕವಾಗಿ ಸದೃಢತೆಗೆ ಒಂದು ಅನುಕೂಲ ಆಗುತ್ತೆ, ಯಾಕಂದ್ರೆ ಇದರಲ್ಲಿ ನಾವು ತಮ್ಮ ತೊಡಗಿಸಿಕೊಳ್ಳೋ ಜೊತೆಗೆ ಎಂಟರ್ಪ್ರಿನರ್ಶಿಪ್ ಡೆವಲಪ್ ಮಾಡಬೇಕು ಅಥವಾ ಇದನ್ನ ನಾವು ಏನಂತೀವಿ ಉದ್ಯಮಶೀಲತೆ ಅಭಿವೃದ್ಧಿ, ಪಶುಸಂಗೋಪನಾ ಚಟುವಟಿಕೆಯಲ್ಲಿ ಉದ್ಯಮಿಯಾಗಿ ಬೆಳ್ಕೊಳ್ಳಕ್ಕೆ ಮತ್ತು ಅದನ್ನ ಬ್ರೀಡಿಂಗ್ ಫಾರ್ಮ್ ಟೈಪ್ ಆಗ್ಲಿ ತಾವು ಹೇಳಿದ್ರಲ್ಲ ಸ್ಥಳೀಯ ಅಭಿವೃದ್ಧಿ ಘಟಕ ಟೈಪ್ ಅದನ್ನ ಮಾಡಿಕೊಂಡು ಅನುಕೂಲ ಮಾಡಿಕೊಂಡ್ರೆ ಆರ್ಥಿಕವಾಗಿ ಸದೃಢತೆಯನ್ನು ಸಾಧಿಸಕ್ಕೆ ಅವಕಾಶ ಇರುತ್ತೆ. ಇನ್ನು ಸದ್ಯಕ್ಕೆ ಮಾತ್ರ ಪೋರ್ಟಲ್ ಬಂದಿದೆ, ಬಟ್ ಹೊಸದಾಗಿ ಅಪ್ಲೈ ಮಾಡಕ್ಕೆ ಬಟ್ ಹಳೆಯದೇನ ಅಪ್ಲಿಕೇಶನ್ ಪ್ರೊಸೆಸ್ ಅಲ್ಲಿ ಇದಾವೆ, ಇನ್ನೂ ಚಾಲ್ತಿಯಲ್ಲಿದೆ. ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಯೋಜನೆ ಲಾಭ ಪಡ್ಕೊಳ್ಳೋಕೆ ಅಂತರ್ಜಾಲದಲ್ಲಿ ಮಾಹಿತಿಯನ್ನು ಕ್ರೋಢೀಕರಿಸಿ ಅಥವಾ ಇಂದ್ರೀಕರಿಸಿ ಇದರ ಲಾಭ ಪಡ್ಕೋಬೇಕು ಅಂತ ನಾನು ಹೇಳಬಯಸ್ತೀನಿ. ಒಳ್ಳೆಯದು ಸರ್, ಸುದೀರ್ಘವಾಗಿ ರಾಷ್ಟ್ರೀಯ ಜಾನುವಾರು ಮಿಷನ್ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಉದ್ಯಮಶೀಲತೆ ಅಭಿವೃದ್ಧಿ ಕಾರ್ಯಕ್ರಮ ಹೇಗೆ ಅನುಷ್ಠಾನ ಆಗ್ತಾ ಇದೆ, ಏನು ಲಾಭಗಳು, ಏನು ವಿವಿಧ ಪರಿಕರಗಳನ್ನು ಅಳವಡಿಸಿಕೊಂಡು ಹೋಗಲಿಕ್ಕೆ ಅಥವಾ ಯೋಜನೆಯನ್ನು ಅನುಷ್ಠಾನಗೊಳಿಸಲಿಕ್ಕೆ ಅವಕಾಶ ಇದೆ, ಏನು ಮಾಡಬೇಕು, ಏನು ದಾಖಲೆಗಳು ಬೇಕು ಎಂಬಂತಹ ಒಂದು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ತಮಗೆ ಎಲ್ಲ ಕೇಳುಗರ ಪರವಾಗಿ ನಮಸ್ಕಾರ, ಧನ್ಯವಾದಗಳು. ಧನ್ಯವಾದಗಳು. ಇದುವರೆಗೂ ರಾಷ್ಟ್ರೀಯ ಜಾನುವಾರು ಮಿಷನ್ ಯೋಜನೆಯಡಿ ಉದ್ಯಮಶೀಲತೆ ಕುರಿತು ಡಾ ಪ್ರೇಮ್ ಸಿಂಗ್ ಅವರೊಡನೆ ಸಂದರ್ಶನ ಕೇಳಿದ್ರಿ. ಸಂದರ್ಶಕರು ಅಮರೇಶ್ ಆಶಿಹಾಳ್. ರೈತ ಬಾಂಧವರೇ, ಈಗ ಕೇಳಿ. ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ದಿನದ ಪೇಟೆ ದರಗಳು ಧಾರಣೆ. ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ಮಟ್ಟದಲ್ಲಿ ಹತ್ತಿ ಹೈಬ್ರಿಡ್ 44, ಕನಿಷ್ಠ 1017 ಗರಿಷ್ಠ 7500 ರೂಪಾಯಿಗಳು. ಶೇಂಗಾ ಗುಂಗ್ರು ಕನಿಷ್ಠ 4585 6119. ಇನ್ನು ಮೆಕ್ಕೆಜೋಳ ಕನಿಷ್ಠ ಹಾಗೂ ಗರಿಷ್ಠ 1503. ಈರುಳ್ಳಿ 540 1710. ರಾಜಹಂಸ ಭತ್ತ 1669. ಸೋನಾ ಮೊಸರಿ ಭತ್ತ 1809-2897. ಹಾಗೂ ಕೆಂಪು ತೊಗರಿ ಕನಿಷ್ಠ 5201 ಗರಿಷ್ಠ 6189 ರೂಪಾಯಿಗಳಾಗಿರುತ್ತವೆ. ಇದುವರೆಗೂ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ದಿನದ ಪೇಟೆಯ ದರಗಳನ್ನು ತಿಳಿದುಕೊಂಡಿದ್ರಿ. ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನ ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:20. ಜನಪದ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. ಎಲ್ಐಸಿಯ ಜೀವನ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. ಎಲ್ಐಸಿಯ ಜೀವನ ಲಾಭ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲದೆ ಆದರೆ ಬೆನಿಫಿಟ್ಸ್ ಗಳಲ್ಲ. ಎಲ್ಐಸಿ ಪ್ರತಿ ಕ್ಷಣವೂ ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ಕರೋಡ್ ಸೇ ಜ್ಯಾದಾ ಲೋಗೋ ಕೋ ಮುಫ್ತ ರಾಷನ್ ಸುನಿಶ್ಚಿತ ಕಿಯಾ. ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನಾ. ಮುಫ್ತ ರಾಷನ್ ಖುಷಹಾಲ್ ಜೀವನ್. ವಾಣಿಜ್ಯ ಪ್ರಕಟಣೆಗಳನ್ನು ಕೇಳಿದ್ರಿ. ಜನಪದ ಸಂಗೀತದಲ್ಲಿ ಈಗ ಕೇಳಿ ಚೌಡಿಕಿ ಪದಗಳನ್ನು ತುಕಾನಹಟ್ಟಿ ಗ್ರಾಮದ ಸಕ್ರೆವ ರಾಮಪ್ಪ ಬೆಂಡವಾಳ ಹಾಗೂ ಸಂಗಡಿಗರಿಂದ. ಮ್ಯಾಲ ಎನ್ನುತ್ತಾರೆ.